ಆ ಶ್ರಮವನ್ನು ಮರೀಲಿಕ್ಕೆ ತಮ್ಮ ಕಾಯಕದಲ್ಲಿ ತೊಡಕೊಂಡಾಗ ಇಂಥ ಕಲೆಗಳು ಹುಟ್ಟುತ್ತವೆ ಅಂತ. ಅಂದರೆ ನೃತ್ಯ ಆಗ್ಬೋದು, ಹಾಡಾಗ್ಬೋದು, ಹಸೆ ಆಗ್ಬೋದು, ಅಥವಾ ಕಲೆ ಆಗ್ಬೋದು, ಏನೇ ಆಗ್ಬೋದು, ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಕಲೆಗಳು ಉದ್ಭವಿಸ್ತಾ ಇರ್ತವೆ ಮತ್ತು ಮುಂದಿನ ಪೀಳಿಗೆಗೆ ಅವು ಹರಡ್ತಾ ಇರ್ತವೆ. ಈ ನಿಟ್ಟಿನೊಳಗೆ ನಮ್ಗೆ ಶರಣಪ್ಪಗೌಡ ಚಿಕ್ಕನಗೌಡರು ಇವರು ಇಲ್ಲೇ ಧಾರವಾಡದಲ್ಲೇ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಾಲೇಜಲ್ಲಿ. ಅವರು ಜನಪದವನ್ನು ಅತ್ಯಂತ ಪ್ರೀತಿಯಿಂದ ಓದ್ಕೊಂಡಿದ್ದಾರೆ ಮತ್ತು ಹಾಡ್ಕೊಂತ ಬಂದಿದ್ದಾರೆ. ಮಕ್ಕಳಿಗೂ ಕೂಡ ಶಾಲೆಯಲ್ಲಿ ಕಲಿಸುವಂಥ ಸಂದರ್ಭದೊಳಗೆ ಅನೇಕ ಉದಾಹರಣೆಯಾಗಿ ಅವರಿಗೆ ಸ್ಫೂರ್ತಿಯನ್ನು ತುಂಬಲಿಕ್ಕೆ ಇಂಥ ಜನಪದಗಳನ್ನು ತ್ರಿಪದಿಗಳನ್ನು ಬಳಸ್ಕೋವಂಥ ಕಥೆಯನ್ನು ಹೇಳ್ಕೊತ ನಾಟಕವನ್ನು ಮಾಡ್ಕೊತ ಅದರಲ್ಲಿ ಡೈಲಾಗ್ ಹೇಳ್ಕೊಂತ ಇಂಥವೆಲ್ಲನೂ ಮಾಡ್ತಾ ಅವರು ಜನಪದ ಅತ್ಯಂತ ಪ್ರೀತಿಯಿಂದ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವ್ರನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ನಮಸ್ಕಾರ ಶರಣಪ್ಪಗೌಡ್ರೆ. ನಮಸ್ಕಾರ ಸರ್. ತಾವು ಲೆಕ್ಚರ್ ಆಗಿ ಉಪನ್ಯಾಸಕರಾಗಿ ಧಾರವಾಡಕ್ಕೆ ಬಂದ್ರಿ? ಯಸ್ ಸರ್. ಆ 5-6 ವರ್ಷ ಆಯ್ತು ಈಗ? 6 ವರ್ಷ ಆಯ್ತು ಸರ್. ಈ ಹಿಂದೆ ಎಲ್ಲಿದ್ರಿ? ಈ ಹಿಂದೆ ಗದಗ ಜಿಲ್ಲೆ ರೋಣ ತಾಲೂಕು ನರೇಗಲ್ ಎಸ್ ಎ ಕಾಲೇಜಲ್ಲಿ ಅಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ. ನಿಮ್ಮ ಭಾಷೆ ಅಂದ್ರೆ ಕನ್ನಡನ? ಕನ್ನಡ ಭಾಷೆಯನ್ನ ಕಲಿಸುವಂತ ಬಂದಿದ್ದೀನಿ ಸರ್. ಹೌದಲ್ಲ, ಕನ್ನಡ ಭಾಷೆ ಅಂದ್ರೆ ಅಚ್ಚುಮೆಚ್ಚು. ಮತ್ತೆ ಪ್ರಾರಂಭದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಓದಬೇಕಾದಾಗ ನಂಗೆ ಸ್ವಲ್ಪ ಜನಪದದ ಗೀಳು ಸರ್. ಹಾಗಾಗಿ ನಾನು ಜನಪದವನ್ನ ಹೇಳೋದು, ಜನಪದವನ್ನ ಕಲಿಯೋದು ಅಥವಾ ಜನಪದ ಹಾಡುಗಳಲ್ಲಿ, ಯಾಕಂದ್ರೆ ನಮ್ಮ ತಾಯಿ ನಾ ಚಿಕ್ಕವನಿದ್ದಾಗ ಒಂದಿಷ್ಟು ಜನಪದ ಪದ್ಯಗಳನ್ನು ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ಅದು ಮೂಲತಃ ನಮ್ಮ ತಾಯಿಯಿಂದ ನನಗೆ ಸ್ವಲ್ಪ ಬಳವಳಿಯಾಗಿ ಬಂದಿರುವಂಥದ್ದು ಅಂತ ನಾನು ನೆನಪಿಸ್ಕೋತೀನಿ ಸರ್. ಏನು ಹೇಳ್ಕೊಡ್ತಿದ್ರು ಅವರು ಅಂದ್ರೆ ಅವರಾಗೆ ಹಾಡ್ತಿದ್ರು, ನೀವು ಕೇಳ್ತಿದ್ರು? ಮನೆಯಲ್ಲಿ ಬಿಸುಕಲ್ ಪದ ಅಂತ ಏನು ನಾವು ಕರೀತೀವಿ ಸರ್, ಹಳ್ಳಿಯೊಳಗೆ ಇವತ್ತಿ ಕೂಡ ಬಹಳ ಜನಜನಿತವಾಗಿರುವಂತದ್ದು. ಆ ಬಿಸುಕಲ್ಲನ್ನ ಬೀಸಬೇಕಾದಾಗ ಆ ಪದ್ಯಗಳನ್ನ ಹೇಳ್ತಾ ಇದ್ರು ತಾಯಿಯಾರು. ಅದನ್ನ ನಂಗೆ ಕೇಳ್ತಾ ಕೇಳ್ತಾ ನಾನು ಯಾಕೆ ಹಾಡಬಾರ್ದು ಅಂತ ತಿಳ್ಕೊಂಡು ಆ ತಾಯಿಯಿಂದ ಆ ಪದ್ಯಗಳನ್ನ ನಾನು ಕಲಿತಾ ಕಲಿತಾ ಬಂದೆ ಅಂತ. ನೆನಪಿದೆಯಾ? ನೆನಪಿದೆ ಸರ್. ಹೇಳಿ ನೋಡೋಣ. ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೇ ಉದುರಮ್ಮ, ಜಲ್ಲ ಜಲ್ಲನೆ ಉದುರಮ್ಮ ನಾ ನಿನಗೆ ಬೆಲ್ಲದಾರತಿಯ ಬೆಳಗೇನು. ಹಿಂಗ ಆ ತಾಯಿಯವರು ಆ ಬಿಸುಕಲನ್ನು ಬೀಸ್ತಾ ಹೀಗೆ ಹೀಗೆ ಹೇಳಬೇಕಾದಾಗ ನಾವು ಅಲ್ಲೇ 2ನೇ ಕ್ಲಾಸ್, 3ನೇ ಕ್ಲಾಸ್, 5ನೇ ಕ್ಲಾಸ್ ಹಿಂಗೆ ಬೆಳ್ಕೊಂಬರ್ಬೇಕಾದಾಗ ಆ ಪದ್ಯಗಳನ್ನು ಕೇಳಿ ನನಗೆ ಹಾಡುವ ಒಂದು ಕಲೆ ಅವರಿಂದ ಬಂತು ಅಂತಕ್ಕಂಥದ್ದು. ನೋಡಿ ಎಷ್ಟು ಚಂದ ಐತೆ ಅದು. ಹೌದ್ರಿ, ಬೀಸುವಾಗ ಕಾಳು ಹಾಕ್ತೀವಿ, ನುಚ್ಚಾಗಿ ಅದು ಬರಬೇಕು ಬರಬೇಕು ಅಂದಾಗ ಅದು ಬಂದ ಮೇಲೆ ನಿನಗೆ ಬೆಲ್ಲದ ಆರತಿ ಮಾಡ್ತೀವಿ. ಒಬ್ಬ ಜನಪದದ ಹೆಣ್ಣು ಮಗಳಿಗೆ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳುವಂತಹ ಒಂದು ದೈವ ಶಕ್ತಿ ಅಂತಂದ್ರೆ ಅದು ಬಿಸಿಕಲ್ಲು ಅಂತಕ್ಕಂಥದ್ದು. ಇದು ಹಳ್ಳಿ ಸಂಪ್ರದಾಯದಲ್ಲಿ ಇವತ್ತಿ ಕೂಡ ಅದನ್ನು ನಾವು ಆರಾಧನೆ ಮಾಡ್ತಾ ಬರ್ತಾ ಇದ್ದೀವಿ, ಮದುವೆ ಕಾರ್ಯಕ್ರಮಗಳಲ್ಲಿ ಅದನ್ನು ಪೂಜಿಸ್ಕೋತಾ ಬರ್ತಾ ಇದ್ದೀವಿ ಅಂತಕ್ಕಂಥದ್ದು. ಅಂದರೆ ನಮ್ಮ ಬದುಕಿನ ಒಂದು ಭಾಗ, ಬದುಕಿನ ಒಂದು ಭಾಗ ಅಂತ ಹೇಳ್ಬೋದು ಸರ್. ಬಿಸುಕಲ್ಲಿನ ನಂಬಿಕೊಂದ ಕುಟುಂಬಗಳು ಇದ್ವು. ಹೌದು ಸರ್, ಹೌದು. ಆ ನಂತರ ಮಷಿನ್ಗಳು ಬಂದಿದ್ವು. ಆಮೇಲೆ ಈಗಿನ ಸಂದರ್ಭದಲ್ಲಿ ಯಂತ್ರೋಪಕರಣಗಳು, ಯಾಕಂದ್ರೆ ಅವಾಗ ನಾವು ತಾಯಿ ಹೇಳ್ಕೊಡ್ಬೇಕಾದಾಗ ಆ ಸಂದರ್ಭಗಳು ಹಾಗಿದ್ವು ಅಂತಕ್ಕಂಥದ್ದು. ಈಗಿನ ಸಂದರ್ಭದಲ್ಲಿ ನಾವು ಯಂತ್ರಗಳ ಮೂಲಕ ನಾವು ಗಿರಣಿಗೆ ಹಾಕ್ಸ್ಕೊಂಬಂದ್ರೆ ಆ ಮೊದಲಿನ ಒಂದು ಜನಪದದ ಸೊಗಡಿನ ಭಾಷೆ ನಮ್ಗೆ ಅಷ್ಟೊಂದು ಪರಿಣಾಮಕಾರಿ ಈಗ ಆಗೋದಿಲ್ಲ ಅಂತಕ್ಕಂಥದ್ದು. ಆಧುನಿಕ ಸಂದರ್ಭದಲ್ಲಿ ಈ ಜನಪದ ಸಾಹಿತ್ಯ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ನಾವು ಅದನ್ನು ಉಳಿಸ್ಕೋಬೇಕಾದ್ರೆ ಆ ಜನಪದರು ತಂದಿರುವಂಥದ್ದು ಅಥವಾ ಮೂಲ ಮೌಲ್ಯಗಳನ್ನು ಕಲಿಸುವಂತಹ ಆ ಪದ್ಯಗಳನ್ನು ನಾವು ಇವತ್ತು ಬೆಳವಣಿಗೆ ಮಾಡ್ತಾ ಹೋದರೆ ಇನ್ನೂ ಕೂಡ ಪರಿಣಾಮಕಾರಿ ಆಗ್ತದೆ. ಯಾಕಂದ್ರೆ ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ನೋಡ್ತಾ ಇದ್ರೆ ಅವ್ರಿಗೆ ಜನಪದ ಕಲೆ ಮತ್ತು ಜನಪದ ಇತಿಹಾಸ ಅಥವಾ ಜನಪದಗಳು ಬಹಳಷ್ಟು ದೂರ ಆಗ್ತಾ ಇದ್ದಾವೆ. ಹಾಗಾಗಿ ಅವುಗಳನ್ನು ನಾವು ಶಾಲಾ ಕಾಲೇಜು ಹಂತಗಳಲ್ಲಿ ಮಕ್ಕಳಿಗೆ ಸಮೀಪ ಹೋಗಿ ಈ ಜನಪದಗಳ ಬಗ್ಗೆ ಹೇಳ್ಕೊಡ್ತಾ ಹೋದರೆ ಆ ಮಾನವೀಯ ಮೌಲ್ಯಗಳು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ತುಂಬಬಹುದು ಅಂತಕ್ಕಂಥದ್ದು. ಮೂಲ ಬೀಜ ಹಾಕಿದ್ದು ಅವ್ವ. ಹೌದು ಸರ್. ಆ ನಂತರ ನಿಮ್ಮ ಗೀಳು ಅದು ಮತ್ತೆ ಆಯಿತು. ಗೀಳು ಆಯ್ತು ಸರ್. ಮತ್ತು ವೃತ್ತಿಯಿಂದ ಕನ್ನಡ ಉಪನ್ಯಾಸಕನಾಗಿರೋದ್ರಿಂದ ಅಲ್ಲಲ್ಲಿ ಪದ್ಯಗಳನ್ನು ಹೇಳ್ಕೋಬೇಕಾದಾಗ ಆ ಪದ್ಯಗಳನ್ನ ಹಾಡಿನ ಮೂಲಕ ಎಷ್ಟೋ ಬೇಂದ್ರಾಜ್ನವ್ರ ಪದ್ಯಗಳಿಗೆ ಸ್ವತಃ ನಾನೇ ನನ್ನ ದಾಟಿ ಒಳಗೆ ಹಚ್ಕೊಂಡು ಆ ದಾಟಿ ಮೂಲಕ ಮಕ್ಕಳಿಗೆ ಕಲಿಸಿದ್ರೆ ಬಹಳಷ್ಟು ಪರಿಣಾಮಕಾರಿ ಆಗುತ್ತದೆ ಅಂತಕ್ಕಂಥದ್ದು. ನೀವು ಹೆಚ್ಚಾಗಿ ಇಷ್ಟಪಟ್ಟು ಹಾಡುವಂತ ಗೀತೆ ಮತ್ತೆ ಯಾವುದು? ನಾನು ಜನಪದದಲ್ಲಿ ಬಹಳಷ್ಟು ಇಷ್ಟಪಟ್ಟಿರುವಂಥದ್ದು ಅಣ್ಣ ಮತ್ತು ತಂಗಿ. ತಂಗಿ ಮದುವೆ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಣ್ಣ ಕರೀಲಿಕ್ಕೆ ಹೋಗುವಂಥದ್ದು, ಮತ್ತು ಅಣ್ಣನ ಮದುವೆಗೆ ತಂಗಿ ವಾಪಸ್ ಮನೆಗೆ ಬರುವಂಥದ್ದು. ಅವಾಗ ಅಣ್ಣ ಏನು ಮಾಡ್ತಾನೆ, ತಂಗಿಯನ್ನು ಕರೀಲಿಕ್ಕೆ ಹೋಗ್ತಾನೆ ಅವಾಗ ಮದುವೆಗೆ. ಅವಾಗ ಒಂದು ಜನಪದ ಬರ್ತದೆ ಸರ್. ಕುದುರೇನ ತಂದೀನಿ ಜೀನಾವ ಬಿಗದೀನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಹೇಗೆ? ಅವಾಗ ತಂಗಿ ಅಣ್ಣನಿಗೆ ಕೇಳ್ತಾಳೆ, ಅಂಗ್ಳ ಗುಡಿಸೋರಿಲ್ಲ, ಗಂಗ್ಳ ತೊಳೆಯೋರಿಲ್ಲ, ನಾ ಹ್ಯಾಂಗೆ ಬರಲನ್ನ ಮದುವೆಗೆ? ಅವಾಗ ಅಣ್ಣ ಹೇಳ್ತಾನೆ, ಅಂಗಾಳ್ಕೆ ಆಳಿಡುವೆ, ಗಂಗಾಳ್ಕೆ ತುತ್ತಿಡುವೆ, ಅಂಗಾಳ್ಕೆ ಆಳಿಡುವೆ, ಗಂಗಾಳ್ಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ. ಮತ್ತೆ ತಂಗಿ ಪ್ರಶ್ನೆ ಕೇಳ್ತಾಳೆ ಅಣ್ಣನ, ಮಳೆಯಾರ ಬಂದೀತು, ಹೊಳೆಯಾರ ತುಂಬೀತು, ನಾ ಹ್ಯಾಂಗೆ ಬರಲನ್ನ ಮದುವೆಗೆ? ಅವಾಗ ಅಣ್ಣ ಹೇಳ್ತಾನೆ, ಚಿನ್ನದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಕರೆದೊಯ್ಯುವೆ ತಂಗಿ ಮದುವೆಗೆ, ಕರೆದೊಯ್ಯುವೆ ತಂಗಿ ಮದುವೆಗೆ. ಈ ಜನಪದ ಬಹಳಷ್ಟು ನನಗೆ ಪರಿಣಾಮಕಾರಿಯಾಗಿರುವಂತ ಜನಪದ. ಇನ್ನೊಂದು ನುಡಿ ಇದೆ, ಅಪ್ಪನಿದ್ದರೆ ನನ್ನ ಸುಮ್ಮನೆ ಕಳುಹ್ಯಾರು, ಅಮ್ಮ ಇಲ್ಲದ ಮನೆಯಲ್ಲಿ ಬಂದಾರ ಬಂದೇನು ಬಾಗಿಲಲ್ಲಿ ನಿಂತೇನು, ಬಂದಾರ ಬಂದೇನು ಬಾಗಿಲಲ್ಲಿ ನಿಂತೇನು, ತಂಗ್ಳಾಕೆ ದಾರೆ ಎರದೇನು, ಕುದುರೇನ ತಂದೀನಿ ಜೀನವ ಬಿಗುದೀನಿ, ಬರಬೇಕು ತಂಗಿ ಮದುವೆ. ಅಂದ್ರೆ ಅಣ್ಣ ತಂಗಿಯ ಬಾಂಧವ್ಯ, ಬಾಂಧವ್ಯ ಆ ಟೈಮಲ್ಲಿ ಅವ್ವ ಅಪ್ಪ ಇಲ್ಲ, ಆದ್ರೂ ಕೂಡ ಮತ್ತೆ ಮದುವೆ ಅಂದ್ರೆ ತಂಗಿ ಕರಲೇಬೇಕು, ತಂಗಿ ಕರಲೇಬೇಕು. ಈ ಸಂಪ್ರದಾಯ ಪ್ರಧಾನವಾಗಿರುವಂತಹ ಕುಟುಂಬಗಳಿದ್ದಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ನಾಡಿನ ಸಂಸ್ಕೃತಿ ಒಳಗ ಒಂದು ಮದುವೆ ಕಾರ್ಯಕ್ರಮ ಅಂತ ನಾವು ಏನಾದ್ರೂ ಮನೆ ಮೇಲೆ ಮಾಡ್ಕೊಂಡ್ರೆ ನಮ್ಮ ಬಂಧು ಬಳಗವನ್ನೆಲ್ಲ ಕರೆಯುವಂಥದ್ದು ರೂಢಿ. ಅದ್ರಾಗ ವಿಶೇಷವಾಗಿ ಅಣ್ಣ ತಂಗಿಯನ್ನ ಕರ್ಕೊಂಡು ಬರುವಂತದ್ದು, ಆ ಹಬ್ಬದ ಸಂಭ್ರಮ, ಆ ಸಡಗರ, ಈ ಜನಪದದ ಮೂಲಕ ನಾವು ಕಲಿಸಬಹುದು ಅಂತಕ್ಕಂಥದ್ದು. ಹೌದು, ಅನೇಕ ತ್ರಿಪದಿಗಳು ಎಲ್ಲರೂ ಗಮನ ಸೆಳುವಂಥದ್ದು, ಮತ್ತೆ ಸರ್ವಜ್ಞವರು ತ್ರಿಪದಿಯೊಳಗೆ ಆದ್ರೆ ಜನಪದರು ಕೂಡ ತ್ರಿಪದಿಯೊಳಗೆ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಹೌದು ಸರ್, ಹೇಳಿ ನೋಡೋಣ. ಈ ತ್ರಿಪದಿ ಗೀಳು ಮೊದಲಿಗೆ ಪ್ರಾರಂಭ ಆಗಿದ್ದು ಸರ್ ಈ 6ನೇ ಶತಮಾನದೊಳಗೆ ಕಪ್ಪೆ ಅರಬಟನ ಶಾಸನ ಅಂತ ಬರ್ತದೆ. ಅಲ್ಲಿ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರಿ, ತನ್ ಮಾಧವನಿ ತನ್ ಪೆರನಲ್ಲ ಅಂತಕ್ಕಂಥ ಒಂದು ತ್ರಿಪದಿ ಶಾಸನ ಬರ್ತದೆ ಸರ್. ನಮ್ಮ ಕನ್ನಡ ಜನಪದದ ಮೂಲ ಬೇರು ಸಿಕ್ಕಿರುವಂಥದ್ದು 6ನೇ ಶತಮಾನದಲ್ಲಿ, ಅದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಸರ್. ಅಲ್ಲಿಂದ ಆ ಜನಪದ ಸಾಹಿತ್ಯದ ಅಂದ್ರೆ ಆ ಜನಪದದಂತೆಯೇ ಬರಿತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬೇಕಾಗ್ತದೆ. ಹಾಗಾಗಿ ಅದು ಅಲ್ಲಿಂದಲೇ ಅದು ನಮ್ಮ ಮೂಲ ಜನಪದಗಳು ಬೆಳ್ಕೊಂಡು ಬಂದು ಅನ್ನೋದನ್ನ ನಾವಲ್ಲೇ ಗಮನಿಸಬೇಕಾಗ್ತದೆ. ಈಗ ಬಹಳಷ್ಟು ಆ ರೀತಿ ನಾವು ಜನಪದಗಳನ್ನ ನಾವು ನೋಡುವುದಾದ್ರೆ ಒಂದಿಷ್ಟು ಕಡೆ ತಾಯಿಯನ್ನ ತಮ್ಮ ಬೈತಿರ್ತಾನೆ, ಅವಾಗ ಅಕ್ಕಳಾದಂತವಳು ಏನ್ ಮಾಡ್ತಾಳೆ ಅಂದ್ರೆ ತಮ್ಮನಿಗೆ ಬುದ್ಧಿ ಹೇಳುವಂತದ್ದು, ತಿಳಿಗೇಡಿ ನನ್ನ ತಮ್ಮ ಬೈಬ್ಯಾಡ ತಾಯಿನ, ತಿಳಗೇಡಿ ನನ್ನ ತಮ್ಮ ಬೈಬ್ಯಾಡ ತಾಯಿನ, ಬಾಳ ದಿನದಾಕಿ ಹಡೆದೌನ, ಬಾಳ ದಿನದಾಕಿ ಹಡೆದೌನ ನೆನದರ, ಬಾಳ ಮರುಗ್ಯಾಳ ಮನದಾಗ, ಬಾಳ ಮರುಗ್ಯಾಳ ಮನದಾಗ ಅಂತಕ್ಕಂಥ ಒಂದು ತ್ರಿಪದಿಯನ್ನು ನೋಡ್ಬೋದು ಸರ್. ಮತ್ತು ಶ್ರೀಮಂತಿಕೆ ಮತ್ತು ಬಡತನ ಅಂದ್ರೆ ಹೇಗಿರ್ತದ ಅನ್ನೋದನ್ನ ಒಂದ್ ಕಡೆ ಜನಪದರು ತ್ರಿಪದಿಯಲ್ಲಿ ಹೇಳ್ತಾರೆ. ಬಡತನ ಬಂದರ ಬೈಬ್ಯಾಡ ಬಡವರನ, ಬಡತನ ಬಂದರ ಬೈಬ್ಯಾಡ ಬಡವರನ, ಬಡತನ ನಿನಗ ಸ್ಥಿರವಲ್ಲ, ಬಡತನ ನಿನಗ ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಹೊಳ್ಳೋದು ತಡವಲ್ಲ. ಬಡತನ ಮತ್ತು ಶ್ರೀಮಂತಿಕೆಯನ್ನ ಕುರಿತು ನಮ್ಮ ಜನಪದರು ಯಾವುದು ಇಲ್ಲಿ ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ತ್ರಿಪದಿ ಮೂಲಕ ಹೇಳುವಂತದ್ದನ್ನು ನಾವು ಗಮನಿಸ್ತೀವಿ. ಹೌದು, ಇವನ್ನೆಲ್ಲನೂ ನೋಡಿಕೊಂಡಾಗ ಎಲ್ಲಿ ಬಡತನ ಹೆಚ್ಚಿದೆ, ಎಲ್ಲಿ ಶ್ರಮ ಶಕ್ತಿ ಜಾಸ್ತಿ ಉಪಯೋಗ ಆಗುತ್ತೆ, ಅಲ್ಲಿ ಜನಪದಗಳು ಹೆಚ್ಚು ಜನಜನಿತ ಅಲ್ವಾ? ಹೌದ್ರಿ. ಯಾಕೆ ಹುಟ್ಟಿರ್ಬೋದು ಇವು ಜನಪದ? ಜನಪದಗಳು ಯಾಕೆ ಹುಟ್ಟಿದ್ವು ಅಂತಂದ್ರೆ ಈ ಜನಪದ ಅಂತಕ್ಕಂಥದ್ದೇ ಇದು ಬಾಯಿಂದ ಬಾಯಿಗೆ ಹರಿದುಕೊಂಡು ಬಂದಿರುವಂತ ಒಂದು ಸಾಹಿತ್ಯ. ನಮ್ಮ ಜನಪದರು ಹಳ್ಳಿಯಲ್ಲಿ ಈ ಸುಗ್ಗಿ ಕಾಲ ಅಂತ ನಾವು ಕರಿತೀವಿ. ಆ ಸುಗ್ಗಿ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಒಂದ್ ಕಡೆ ಸುಗ್ಗಿ ಮಾಡ್ತಿರ್ತಾರೆ, ಆ ಸುಗ್ಗಿ ಕಾಲದ ಜೊತೆ ಜೊತೆಯಾಗಿ ತಮ್ಮ ಶ್ರಮವನ್ನ ನೀಗಿಸಿಕೊಳ್ಳಿಕ್ಕೆ ಅಲ್ಲಿ ಕೆಲವೊಂದಿಷ್ಟು ಪದ್ಯಗಳನ್ನ ಅವ್ರು ಹೇಳ್ತಾ ಬಂದ್ರಿ. ಈ ಉದಾಹರಣೆ ಹಂತಿ ಪದ ಅಂತ, ಹಳ್ಳಿ ಒಳಗೆ ಇವತ್ತು ಕೂಡ ನಮ್ಮ ರೈತರು ಆ ಹಂತಿ ಪದಗಳನ್ನ ಹೇಳುವಂತದ್ದನ್ನ ನಾವು ಗಮನಿಸ್ತೀವಿ. ಅಲ್ಲಿ ಹಂತಿ ಪದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ, ಬಹುಶಃ ಈ ನಾಡಿನ ಸಂಸ್ಕೃತಿಯನ್ನ ಅವರು ಎತ್ತಿ ಹಿಡಿಯುವಂಥದ್ದು. ಅಂದ್ರೆ ಶ್ರಮ ಅಂದ್ರೆ ಹೇಗಿರ್ತದ, ಆ ಶ್ರಮ ಜೀವನ ಅಂದ್ರೆ ಏನು, ತಮಗೆ ಆಸರಿಕೆ ಬ್ಯಾಸರಿಕೆ ಆದಾಗ ಆ ಹಂತಿ ಪದಗಳ ಮೂಲಕ ಆ ಆಸರಿಕೆ ಬ್ಯಾಸರಿಯನ್ನ ಕಳಿತ ಆ ಶ್ರಮ ಜೀವನವನ್ನು ಅವ್ರು ನಡೆಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅಂದ್ರೆ ಒಂದು ರಿದಮ್ ಇರುತ್ತೆ, ಒಂದು ರಿದಮ್ ಇರುತ್ತೆ. ಈಗ ಹಂತಿಯನ್ನ ಹಂತಿಯನ್ನ ಕಟ್ಟುವಂತದ್ದು, ಅದರ ಹಿಂದೆ ಬಾರ್ಕೋಲ್ ಬಾರ್ಕೋಲ್ ಅನ್ನ ತೆಗೆದುಕೊಳ್ಳುವಂತದ್ದು, ಅಲ್ಲೇ ಬಸವನನ್ನ ಅಲ್ಲೇ ಮುನ್ನಡೆಸಿಕೊಂಡು ಅಲ್ಲೇ ತಮ್ಮ ಕೆಲಸವನ್ನ ಮಾಡ್ಕೊಳ್ಳುವಂತದ್ದು ಹೇಳಿ ಅಂತದ್ದು ಒಂದಿದ್ರೆ ಅಂತ ಒಂದು ಜನಪದವನ್ನು ನಾನು ಹೇಳ್ತಾಲೆ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದುಗಳಿಗೆ ನೆನದೇನ ಮಣ್ಣನ್ನು ನಂಬಿ ನಾ ಮಣ್ಣಿಂದ ಬದುಕೇನು ಮಣ್ಣೆನಗೆ ಮುಂದೆ ಹೊನ್ನು ಅನ್ನಯ್ಯ ಮಣ್ಣೆನಗೆ ಮುಂದೆ ಹೊನ್ನು ಅನ್ನಯ್ಯ ಮಣ್ಣೇ ಲೋಕದಲ್ಲಿ ಬೆಲೆಯಾದು. ಈ ರೀತಿ ನಾವು ಹಂತಿ ಪದಗಳನ್ನ ಆ ರೈತರ ಬಾಯಲ್ಲಿ ಈ ರೀತಿಯಾದಂತ ಒಂದು ಧ್ವನಿ ಒಳಗೆ ಅದನ್ನು ಕೇಳಬಹುದು ಅಂತ. ಹೌದು, ಇನ್ನೊಂದಿದೆ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರ ಕೋಲು ಬಂಗಾರದ ಶೆಡ್ಡಿ ಬಲಗೈಯೋ ಬಂಗಾರದ ಶೆಡ್ಡಿ ಬೆಲಗೈಲಿ ಹಿಡಕೊಂಡು ಹೊನ್ನ ಬಿತ್ತಾರೋ ಹೊಲಕ್ಕೆಲ್ಲ. ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರಕೋಲು ಹಳ್ಳದ ಹೊಲ ಹರಿಯಾವು ಹಳ್ಳದ ಹೊಲ ಹರಿಯಾವ್ರು ಹಿಂಗೆ ಎಷ್ಟು ಚಂದ ಪದಗಳನ್ನು ಬಳಸಿದ್ದಾರೆ ಅಂದ್ರೆ ಬೆಳಗಿನ ಸಂದರ್ಭದಲ್ಲಿ ನಮ್ಮ ರೈತರು ಎದ್ದ ತಕ್ಷಣ ಭೂತಾಯಿಯನ್ನು ನೆನೆಯುವಂತ ಒಂದು ಸಂದರ್ಭ. ಎದ್ದ ತಕ್ಷಣ ಇವತ್ತಿಗೂ ಈ ಸಂಪ್ರದಾಯದಲ್ಲಿ ನಾವು ಹೇಳ್ತಾ ಇರ್ತೀವಿ ಎದ್ದ ತಕ್ಷಣ ತಂದೆ ತಾಯಿಗಳನ್ನ ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ರೈತ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಕರಿತೀವಿ. ಈ ದೇಶಕ್ಕೆ ಅನ್ನವನ್ನು ನೀಡುವಂತ ರೈತ, ಆ ರೈತ ಎದ್ದ ತಕ್ಷಣ ತನ್ನ ತಾಯಿಯನ್ನ ಅಂದ್ರೆ ಭೂತಾಯಿಯನ್ನ ನೆನೆಯುವಂತ ಗಳಿಗೆ ಹೇಳ್ತಾಲೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ನೆನೆದಾರ ಅಂತಕ್ಕಂಥ ಒಂದು ಜನಪದದಲ್ಲಿ ನಾವು ನೋಡ್ತೀವಿ. ಹೀಗಾಗಿ ಆ ಭೂ ಸಂಸ್ಕೃತಿ ಅಂತಕ್ಕಂಥದ್ದು ಭೂತಾಯಿಯನ್ನು ಉಳಿಸುವಂಥದ್ದು ಅಥವಾ ಅದನ್ನ ನಮ್ಮ ಜೀವನಕ್ಕೆ ಅನ್ನವನ್ನು ನೀಡುವಂತಹ ತಾಯಿಯನ್ನ ಸ್ಮರಣೆ ಮಾಡುವಂಥದ್ದು ಅದು ರೈತನ ಪಾಲಿಗೆ ಅದು ನಿತ್ಯವೂ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು ಸರ್. ಹೌದು, ಈಗ ಮನುಷ್ಯ ಹುಟ್ಟಿದಾಗಿಂದನು ಕೊನೆಯವರೆಗೂ ಕೂಡ ಅಂದ್ರೆ ಮೃತ ಆದಾಗೂ ಕೂಡ ಅವನ ಮೇಲೆ ಹಾಡ್ಲಿಕ್ಕೆ ಜನಪದರು ತಯಾರಿದ್ದಾರೆ. ಸತ್ತಾಗೂ ಕೂಡ ಹಾಡ್ತಾರೆ, ನೆನ್ಕೊಂಡು ಹಾಡುದು. ಈಗ ತೊಟ್ಟಿಲು ತೂಗುವಂತ ಪದ ಅವನು ಕೂಡ ಎಷ್ಟು ಚಂದ, ಜೋಗುಳ ಪದ ಹಾಡ್ತಾರೆ, ಜೋಗುಳ ಪದ ಹಾಡ್ತಾರೆ, ಜೋಗುಳ ಪದವನ್ನು ಹಾಡುವಂತದ್ದು ರೈತರು. ಈಗ ಹಂತಿ ಪದವನ್ನು ಹಾಡುವಂತದ್ದು, ಸೋಬಾನಿ ಸೋಬಾನಿ ಪದಗಳು. ಬಹುಶಃ ಹಳ್ಳಿ ಸಂಸ್ಕೃತಿಯಲ್ಲಿ ಇನ್ನೂ ಕೂಡ ಸೋಬಾನಿ ಪದಗಳು ಕೆಲವು, ಈ ಉತ್ತರ ಕರ್ನಾಟಕದ ಕೆಲವು ಹಳ್ಳಿಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸೋಬಾನಿ ಪದಗಳನ್ನು ಹಾಡುವಂತದ್ದು ಜಾಡು ಇವತ್ತಿ ಕೂಡ ನಾವು ಗಮನಿಸಬಹುದು. ಉತ್ಕೃಷ್ಟವಾಗಿ ಹಾಡುವಂತವ್ರು. ಹೌದು, ಮತ್ತೆ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅವ್ರನ್ನ ಕರೆಸ್ತಾರ, ಗುಡಿ ತುಂಬತಾರ, ಹಾಡಿಸ್ತಾರ ಎಲ್ಲಾನು. ಹೌದು, ಮತ್ತೆ ಯಾವ್ದು ಹಾಡ್ಲಿಕ್ಕೆ ನೀವು ಇಷ್ಟಪಡ್ತೀರಿ? ಇಲ್ಲಿ ಒಂದು ಅಂದ್ರೆ ಅಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಜನಜೀವನ ವ್ಯವಸ್ಥೆ ಹೇಗಿತ್ತು ಈ ಹಳೆಯ ಸಂಪ್ರದಾಯದಲ್ಲಿ, ಈಗ ಆಧುನಿಕ ಬದುಕಿನಲ್ಲಿ ನಾವು ಯಾವ ರೀತಿ ನಮ್ಮ ಸಂಪ್ರದಾಯ ಇದೆ ಇವು ಎರಡನ್ನ ಕೂಡಿಸಿ ಒಂದು ಜನಪದ ಇದೆ ಸರ್. ಸುವಮ್ಮ ಲಾಲಿ ಸುವಾಲಿ ಸುವಮ್ಮ ಲಾಲಿ ಸುವಾಲಿ ಆವತ್ತ ಈವತ್ತ ಬೇಸಂತಿ ನೀ ಆವತ್ತ ಮುಂಜಾನೆದ್ದು ಸ್ನಾನ ಮಾಡಿ ದೇವರಿಗೆ ಹೋಗ್ತಿದ್ರು ಆವತ್ತ ಭಕ್ತಿಯಿಂದ ಭಜನೆ ಮಾಡಿ ಪೂಜೆ ಮಾಡ್ತಿದ್ರು ಆವತ್ತ ಮುಂಜಾನೆದ್ದು ಸಿಂಧಿ ಸರಾಯ್ ಕುಡಿಯಕ ಹೋಗುತ್ತಾರ ಇವತ್ತ ಆವತ್ತ ಇವತ್ತ ಬೇಸಂತಿ ನೀ ಆವತ್ತ ಗುರು ಇದ್ದಲ್ಲಿ ಶಿಷ್ಯ ರೋಗಿ ಶಾಲೆ ಕಲ್ತಿದ್ರು ಆವತ್ತ ಹೊಡೆದು ಬಡೆದು ಬುದ್ಧಿ ಕಲಿಸಿದ್ರೆ ಸುಮ್ನೆ ಇರ್ತಿದ್ರು ಆವತ್ತ ಶಿಷ್ಯರಿದ್ದಲೇ ಗುರು ಬಂದು ಕಲಿಸಿದ್ರೆ ಶಟದ ನಿಲ್ತಾರ ಇವತ್ತ ಆವತ್ತ ಇವತ್ತ ಬೇಸಂತಿ ನೀ ಆವತ್ತ. ಶರಣು, ಈಗ ಇಂಥ ಪದಗಳು ಇದಾವಲ್ಲ. ಹೌದ್ರಿ, ಹೌದು, ಈಗಿನವ್ರು ಬರೆದಿದ್ದು. ಹೌದ್ರಿ, ಅಂದ್ರೆ ಶೈಲಿ ಜನಪದ, ಶೈಲಿ ಜನಪದ ಅಂತ ಹೇಳ್ಬೋದು. ಬಟ್ ಆಧುನಿಕ ಕಾವ್ಯ, ಆಧುನಿಕ ಕಾವ್ಯ ಅಂದ್ರೆ ಅಂದಿನ ಜನಜೀವನದ ಸಂಸ್ಕೃತಿ ಹೇಗಿತ್ತು ಅದು ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ಯಾವ ರೀತಿ ಹೋಲಿಕೆ ಇದೆ ಅಂತಕ್ಕಂಥದ್ದನ್ನ ಇದರಲ್ಲಿ ಜನಪದರು ಹೇಳ್ಕೊಡ್ತಾರೆ ಅಂತಕ್ಕಂಥ. ಕನ್ನಡ ಓದುವಾಗ ಇದರಲ್ಲಿ ನೀವೆಲ್ಲ ಇಂಥ ಜನಪದ ಸಾಹಿತ್ಯವನ್ನು ಕೂಡ ಓದುವುದು, ಹಾಡುವುದು, ಹಾಡುವುದು, ಕುಣಿಯುದು ಹಂಗೆಲ್ಲ ಮಾಡ್ತಿದ್ರ? ಹೌದ್ರಿ. ಈ ನಾ ತರಗತಿಯಲ್ಲಿ ಪಾಠ ಮಾಡಬೇಕಾದ ಸಂದರ್ಭದಲ್ಲಿ ಸಾಕಷ್ಟು ಈ ಜನಪದಗಳು ಬಂದಾಗ ಅವುಗಳನ್ನ ಸ್ವತಃ ನಾವೇ ಹಾಡಿ ಆ ಮಕ್ಕಳಿಗೆ ಆ ಹಾಡಿನ ಮೂಲಕ ಕಲಿಸೋದ್ರಿಂದ ಭಾಳಷ್ಟು ಪರಿಣಾಮಕಾರಿಯ ಮಕ್ಕಳು ಆ ಜನಪದದಲ್ಲಿ ತೊಡಗಿಸಿಕೊಳ್ತಾರೆ. ಮತ್ತು ನಮ್ಮ ನಾಡಿನ ಜನಜೀವನದ ಸಂಸ್ಕೃತಿ ಜನಪದ ಅಂದರೆ, ಹಾಗಾಗಿ ಈ ರೀತಿ ನಾವು ಅದನ್ನು ಮಕ್ಕಳಿಗೆ ಕಲಿಸೋದ್ರಿಂದ ಆ ಒಂದು ಸಂಪ್ರದಾಯವನ್ನು ಮಕ್ಕಳೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಾಗಾಗಿ ಅವುಗಳನ್ನು ಈಗ ಹಾಡಿನ ಮೂಲಕ ಮಕ್ಕಳಿಗೆ, ಉದಾಹರಣೆ ನಾವು ಕನ್ನಡ ಶಾಲೆಯಲ್ಲೆಲ್ಲ ಓದಬೇಕಾದಾಗ ನಮಗೆ ರೋಣ ತಾಲೂಕು ಹುಲ್ಲೂರು ಗ್ರಾಮ ಅಂತ ಬರುತ್ತೆ, ಅಲ್ಲಿ ನಾನು ಪ್ರಾಥಮಿಕ ಶಿಕ್ಷಣ ಕಲಿತಾ ಇದ್ದೆ. ಅಲ್ಲಿ ಕಡಿವಾಲ್ ಸರ್ ಅಂತೇಳಿ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು, ಅಲ್ಲಿ ಒಂದು ಪದ್ಯ ಹೇಳ್ಕೊಡ್ತಾ ಇದ್ದಾರೆ, ಜಗ್ ನಕ್ಕ ನಕ್ಕ ನಕ್ಕ ಜಗ್ ನಕ್ಕನ್. ಅಂದರೆ ಇವತ್ತಿಗೂ ಆ ಪದ್ಯ ನಮಗೆ ಮನದಟ್ಟಾಗಿ ಅಚ್ಚಳಿಯದ ನೆನಪು ಅಂತ. ಅಂದರೆ ನಾವು ಬಾಲ್ಯದಲ್ಲಿರುವಾಗ ಅಥವಾ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನಾವು ಈ ರೀತಿ ಕಲಿಸೋದ್ರಿಂದ ನಮ್ಮ ನಾಡಿನ ಜನಪದವನ್ನು ಅವರು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮೇಲೆ ಮೇಲೆ ನೀವು ಅಂಥವ್ ನೆನಪು ಮಾಡಿಕೊಂಡು ಮಕ್ಕಳಿಗೆ ಒಂದು ಆಸಕ್ತಿ ಮೂಡಿಸ್ಲಿಕ್ಕೆ, ಭಾಷೆಯ ಬಗ್ಗೆ ಪ್ರೀತಿ ಮೂಡಿಸ್ಲಿಕ್ಕೆ ಎಂತೆಂಥ ಕವಿತೆಯನ್ನು ಎಂತೆಂಥ ತ್ರಿಪದಿಯನ್ನು ಸಹಜವಾಗಿ ಬಳಸ್ತಿರ್ತೀರಿ? ಸಹಜವಾಗಿ ಬಳಸುವಂತಹ ತ್ರಿಪದಿಗಳನ್ನು ನಾನು ಬಳಸುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀವಿ, ಈ ತ್ರಿಪದಿ ಅಂದ ತಕ್ಷಣ ನಮಗೆ ಮೊದಲಿಗೆ ಬರೋದು ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ಕಾಯಿ ತಿಳನೀರ, ತೆಂಗಿನ ಕಾಯಿ ತಿಳನೀರ ತಕ್ಕೊಂಡು ಬಂಗಾರದ ಮಾರಿ ತೊಳದೇನ. ಅದನಂತರದಲ್ಲಿ ಮತ್ತೊಂದು ಜನಪದವನ್ನು ನಮ್ಮ ನಿರಂತರವಾಗಿ ಬರುವಂಥ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ ನಾರಿಯರ ಮನವು ಜಾರಿದರೆ ವನವಾಸ. ಕಪ್ಪ ಹೆಂಡತಿ ಎಂದು ಕಿರಿಕಿರಿ ಕೊಡಬ್ಯಾಡೋ ನೇರಲ ಹನ್ನ ಬಲುಕಪ್ಪ, ನೇರಲ ಹನ್ನ ಬಲುಕಪ್ಪ ಇದ್ದರ ತಿಂದ ನೋಡಿದರ ರುಚಿ ಬಾಳ. ಬಣ್ಣ ನೋಡಿ ನಾವು ಮನುಷ್ಯನನ್ನು ಅಳತೆ ಮಾಡುವ ಬದಲಾಗಿ ಗುಣವನ್ನು ಕಲಿಸಬೇಕು ಅಂತಕ್ಕಂಥದ್ದು, ಅದಕ್ಕೆ ಹಣಕ್ಕಿಂತ ಗುಣ ಮುಖ್ಯ ಅಂತಕ್ಕಂಥದ್ದು ಒಂದು ಗಾದೆ ಮಾತಿದೆ. ಹಾಗಾಗಿ ನಾವು ಬಣ್ಣದಿಂದ ಬೆನ್ನು ಹತ್ತುವುದಲ್ಲ, ನಾವು ಮಕ್ಕಳಿಗೆ ಗುಣಗಳನ್ನು ಕಲಿಸಬೇಕಾದಾಗ ಬಣ್ಣ ಯಾವುದಾದ್ರೇನು, ಈಗ ಉದಾಹರಣೆ ನೇರಳೆ ಹಣ್ಣನ್ನು ಒಂದು ಉದಾಹರಣೆ ನಮ್ಮ ಜನಪದರು ಕೊಡ್ತಾರೆ, ಮತ್ತು ಹತ್ತಿ ಹಣ್ಣಿನ ಒಂದು ಜನಪದನ್ನು ಕೊಡ್ತಾರೆ, ಅಲ್ಲಿ ಹತ್ತಿ ಹಣ್ಣನ್ನು ಕೂಡ ಉದಾಹರಣೆಯಾಗಿ ತಗೋತಾರೆ ಅಂತಕ್ಕಂಥದ್ದು. ಹತ್ತಿಯನ್ನು ನೋಡಲಿಕ್ಕೆ ಭಾಳಷ್ಟು ಕೆಂಪಾಗಿರುವಂಥ ಹಣ್ಣು, ಆದರೆ ಅದನ್ನು ಒಡೆದು ನೋಡಿದರೆ ಅಲ್ಲಿ ಹುಳಗಳು ಭಾಳ. ಅಂದರೆ ನಾವು ಬಣ್ಣ ಬೇಡ, ಬಣ್ಣಕ್ಕಿಂತ ಮುಖ್ಯ ಗುಣಕ್ಕೆ ಬೆಲೆ ಕೊಡಬೇಕು ಅಂತಕ್ಕಂಥದ್ದನ್ನು ಜನಪದರು ಮೌಲ್ಯಯುತವಾಗಿ ಹೇಳಿದಂಥ ಜನಪದಗಳು ಅಂತ ಹೇಳ್ಬೋದು. ಹೌದೌದು, ಇಂಥವೆಲ್ಲ ಜನಪದ ಹಾಡೋದು ಅಷ್ಟೇ ಅಲ್ಲ, ಕುಣಿಲಿಕ್ಕೂ ಕೂಡ ಅನೇಕ ಜನಪದಗಳು. ಹೌದಲ್ಲ, ಮತ್ತೆ ಈಗ ಜನಪದ ನಾಟಕಗಳು ಇದಾವು, ಜನಪದ ನೃತ್ಯಗಳು ಇದಾವೆ, ಜನಪದ ವಾದ್ಯಗಳು ಇದಾವೆ. ಅವುಗಳಲ್ಲಿ ಹೋಗ್ಬೇಕು, ತಿಳ್ಕೋಬೇಕು, ಅದ್ರ ಮೇಲೆ ಹೆಚ್ಚಿನ ಒಂದು ವಿಷಯವನ್ನ ಸಂಗ್ರಹಿಸಬೇಕು, ಹಂಗೇನು ಮಾಡ್ತಾ ಇದ್ರಿ? ಕೆಲವೊಂದಿಷ್ಟು ನಾವು ಉದಾಹರಣೆ ಈ ಜಿಎಂ ಪರಮಶಿವಯ್ಯ ಅಂತ ಒಬ್ಬರು ಲೇಖಕರಾದ್ರೆ, ಜನಪದ ಸಾಹಿತಿಗಳು, ಅವ್ರದ್ದೊಂದು ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯಗಳು ಅಂತ ಒಂದು ಪುಸ್ತಕ ಸರ್ ಅದು. ಹೀಗಾಗಿ ಅದನ್ನು ನಾನು ಇತ್ತೀಚೆಗೆ ಅದನ್ನು ಖರೀದಿ ಮಾಡಿಕೊಂಡು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ಜನಪದ ಮಜಲುಗಳದಾವು, ಈಗ ಉದಾಹರಣೆ ನೃತ್ಯ ಇರ್ಬೋದು, ಇಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದರೆ ಯಲ್ಲಮ್ಮನ ಕುಣಿತ, ಮತ್ತು ಈ ಕಡೆ ಹುಲಿಗೆಮ್ಮ ದೇವಿ ಅದಕ್ಕೆ ಸಮಪಟ್ಟಂಗ ಪದ್ಯಗಳಿರ್ಬೋದು, ಆಮೇಲೆ ಮೈಲಾರಲಿಂಗೇಶ್ವರ ಸಮಪಟ್ಟಂಗ ಪದ್ಯಗಳಿರ್ಬೋದು, ಇತ್ತೀಚಿನ ದಿನಮಾನದಲ್ಲಿ ಅವುಗಳನ್ನು ನಾವು ಒಂದ್ಸಲ ಕ್ರೋಢೀಕರಣ ಮಾಡ್ತಾ ಇದ್ದೀನಿ ಸರ್. ಈ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರುವ ಜಮದಗ್ನಿಗೆ, ಈ ಭಾಗದೊಳಗೆ ಬಹಳಷ್ಟು ಪ್ರಸಿದ್ಧಿಯಾಗಿರುವಂತ ಒಂದು ಜನಪದ ನೃತ್ಯ ಅಂತ ನಾವು ಹೇಳಬಹುದು. ಹಾಡು ಹಾಡು ಬೇರೆ ಬೇರೆ ಕಡೆ ಬೇರೆ ಬೇರೆ ಇದು ಹುಟ್ಟಿರುತ್ತೆ. ಹೌದು ಸರ್. ಇದು ಯಾಕಂತ ಹೇಳಿದ್ರೆ ಶ್ರಮ ಸಂಸ್ಕೃತಿ ಅಂತ ಮುಂಚೆನೆ ಹೇಳಿ. ಹೌದು ಸರ್, ಶ್ರಮ ಸಂಸ್ಕೃತಿ. ಈಗ ನಮ್ಮಲ್ಲಿ ಬಯಲು ಸೀಮೆ ಶ್ರಮನ ಬೇರೆ, ಮಲೆನಾಡು ಶ್ರಮನ ಬೇರೆ, ಮತ್ತೆ ಸಮುದ್ರ ತೀರದಲ್ಲಿ ಇರುವಂತಹ ಶ್ರಮನ ಬೇರೆ, ಕೋಸ್ಟಲ್ ಕರಾವಳಿ ಅಲ್ಲಿ ಶ್ರಮನ ಬೇರೆ, ಅಲ್ಲಿ ಮೀನುಗಾರಿಕೆ ಮತ್ತೆ ಅಲ್ಲಿ ಬೆಳಿತಕ್ಕಂತ ಬೆಳೆಗಳ ಬೇರೆ. ಆ ಶ್ರಮಕ್ಕೆ ತಕ್ಕಂತೆ ಅಂತ ಹಾಡುಗಳು ಅಲ್ಲಿ ಹುಟ್ಕೊಂಡಿರ್ತವೆ. ಮಲೆನಾಡಲ್ಲಿ ಬೇರೆ ಹಾಡುಗಳು, ಗಿಡ ಹತ್ತುವುದು, ಗಿಡ ಇಳಿಯುದು, ನದಿ ದಾಟುವುದು, ಅಲ್ಲಿ ಸಂಪ್ರದಾಯ ಹೇಗಿರ್ತದೆ, ಅಲ್ಲಿ ಪದ್ಯಗಳನ್ನು ಅಲ್ಲಿ ಜನಸಾಮಾನ್ಯರು ಕೊಟ್ಟಿರುವಂತದ್ದು. ನಮ್ಮ ಬಯಲು ಸೀಮೆಗೆ ಬಂದ್ರೆ ಇಲ್ಲಿ ಶ್ರಮ ಸಂಸ್ಕೃತಿ ಜಾಸ್ತಿ ಆಗ್ತದೆ, ಹಾಗೆ ಆ ಶ್ರಮಕ್ಕೆ ತಕ್ಕಂಗೆ ಇಲ್ಲಿ ಬಂದಿರುವಂತಹ ಪದ್ಯಗಳನ್ನು ಇಲ್ಲಿ ಶ್ರಮಕ್ಕೆ ತಕ್ಕಂತೆ ಇಲ್ಲಿ ಪದ್ಯಗಳು, ದೊಡ್ಡಾಟ, ಸಣ್ಣಾಟ, ಡಪ್ಪಿನಾಟ, ಅನೇಕ ನಾಟಕಗಳನ್ನು ಕೂಡ, ಈ ಪೌರಾಣಿಕ ಮತ್ತು ಐತಿಹಾಸಿಕ ನಾಟಕಗಳು ಕೂಡ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಮಾಣ ಬಹಳಷ್ಟು ಅಂತ. ಹೌದು, ಈ ನಮ್ಮೂರು ಮೂಲತಃ ಗದಗ ಜಿಲ್ಲೆ ಇರುವಂತಹ ಅಲ್ಲಿ ಸವಡಿ ಆಗಿರೋದ್ರಿಂದ ನಮ್ಮ ಊರಿನ ಪಕ್ಕ ಜಕ್ಲಿ ಗ್ರಾಮ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಇವತ್ತು ಕೂಡ ಅಲ್ಲಿ ಹಿರಿಯರು ಜನಪದಗಳು ಮತ್ತು ದೊಡ್ಡಾಟಗಳನ್ನು ಇವತ್ತು ಕೂಡ ಅಲ್ಲಿ ಆಡುವಂತದ್ದು ನಾವು ಗಮನಿಸ್ತೇವೆ. ನರೆಗಲ್ ಪಕ್ಕದಲ್ಲಿ ಅಲ್ಲಿ ಚೀರೇಶ್ವರ ಅಂತ ಒಂದು ನಾಟ್ಯ ಸಂಘ ಇದೆ ಸರ್, ಪ್ರತಿ ವರ್ಷ ಅಲ್ಲಿ ನಮ್ಮ ಆ ಜಾತ್ರೆಗಳು ಇದ್ದಾಗ ಅಲ್ಲಿ ದೊಡ್ಡಾಟ, ಸಣ್ಣಾಟ, ಈ ರಕ್ತರಾತ್ರಿ ಅಂತಕ್ಕಂಥ ಒಂದು ಪೌರಾಣಿಕ ನಾಟಕ ಪ್ರತಿ ವರ್ಷ ಅವರು ಜಾತ್ರೆಯಲ್ಲಿ ಆಡ್ಕೊಂತ ಬರ್ತಾ ಇರೋದು. ಅಂದ್ರೆ ಆ ಒಂದು ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನ ಇವತ್ತಿ ಕೂಡ ಮಕ್ಕಳಿಗೆ ಜೀವಂತವಾಗಿ ಇಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಇಂಥವುಗಳನ್ನೆಲ್ಲ ಅವನ್ನ ಗಮನಿಸಿದಾಗ ಆಧುನಿಕ ಸಂದರ್ಭದಲ್ಲಿ ಕೆಲವು ಹಳ್ಳಿಗಳಲ್ಲಿ ಮಹಾಭಾರತ, ರಾಮಾಯಣ, ಶ್ರೀಕೃಷ್ಣ ಪಾರಿಜಾತ, ಭಗವದ್ಗೀತೆ ಸಮಪಟ್ಟಂಗ, ಹೀಗೆ ಬೇರೆ ಬೇರೆ ಕಥೆಗಳನ್ನ ಇವತ್ತು ಅವರು ಮಕ್ಕಳಿಗೆ ಹೇಳೋದ್ರಿಂದ ಆ ಸಂಸ್ಕೃತಿಯನ್ನ ಅವ್ರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ನಿಮ್ಮ ಊರಲ್ಲೇ ಸೌಡಿಯಲ್ಲಿ ಎಂತೆಂಥ ಜನಪದ ಕಲೆಗಳಿದ್ದಾವೆ? ನಮ್ಮಲ್ಲಿ ಈಗ ಭಜನಾ ಪದಗಳು ಅಂತ ನಾವು ಹೇಳ್ತೀವಿ ಸರ್, ಭಜನಾ ಪದಗಳು ಇರ್ಬೋದು, ಆಮೇಲೆ ಡೊಳ್ಳಿನ ಪದಗಳು ಅಂತ ನಮ್ಮಲ್ಲಿ ಹಾಡುವಂಥದ್ದು. ಡೊಳ್ಳಿನ ಪದಗಳನ್ನು ನಾವು, ಯಾಕಂದ್ರೆ ನಮ್ಮೂರಲ್ಲಿ ಒಂದು ಸಂಗಮೇಶ್ವರ ಅಂತ ಒಂದು ದೊಡ್ಡ ಜಾತ್ರೆ ಆಗುತ್ತೆ ಸರ್, ಅದು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ, ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರ್ತದೆ ಸರ್. ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮೂರಲ್ಲಿ ಆರತಿ ಹಿಡ್ಕೊಂಡು ಪ್ರತಿ 9 ದಿನ ಕಾರ್ಯಕ್ರಮ ಇರ್ತದೆ ಸರ್ ನಿರಂತರವಾಗಿ. ಒಂದಿನ ಸೋಬಾನೆ ಪದಗಳು, ಒಂದಿನ ಜನಪದಗಳು, ಅದರ ನಂತರದಲ್ಲಿ ಗೀಗಿ ಪದಗಳು ಅಂತೇಳಿ ಬಹಳ ಪ್ರಸಿದ್ಧಿಯಾಗಿರುವಂಥದ್ದು. ಜಾತ್ರೆ ಮುಗಿದ ಮರುದಿನ ಒಂದು ದಿನ ಪೂರ್ತಿ ರಾತ್ರಿಯಾಗಿ ಗೀಗಿ ಪದಗಳನ್ನು ಬೇರೆ ನಾಡಿನ ಬೇರೆ ಬೇರೆ ಕಲಾವಿದರನ್ನು ಕರೆಸ್ತಾರೆ ಸರ್, ಕರ್ನಾಟಕ ರಾಜ್ಯಾದ್ಯಂತ ಅವರೆಲ್ಲ ಬಂದು ಗೀಗಿ ಪದಗಳನ್ನು ಹಾಡುವಂಥದ್ದು. ಬಹುಶಃ ಅದು ಈ ರೀತಿ ಮಾಡೋದ್ರಿಂದ ಇವತ್ತು ಅದು ಸಣ್ಣ ಮಕ್ಕಳು ಕೂಡ ಇಡೀ ರಾತ್ರಿಯಾಗಿ ಆ ಒಂದು ಪದ್ಯಗಳನ್ನ ಕೇಳೋದ್ರಿಂದ ನಮ್ಮ ಸಂಸ್ಕೃತಿನ ಇನ್ನೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಒಂದು ಸಂದರ್ಭ ಇವತ್ತು ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಸರ್. ಹೌದು, ಗೀಗಿ ಪದ ಬೆಳತನ ಇರುತ್ತೆ. ಹೌದು, ಬೆಳತನ ಗೀಗಿ ಪದ, ಸವಾಲಿಗೆ ಸವಾಲು, ಸವಾಲಿಗೆ ಸವಾಲು ಅಂತ ಬರ್ತದೆ ಸರ್. ಅದನ್ನ ಕೇಳೋದ್ರಿಂದ ಅದು ಒಂದು ಸವಾಲಿಗೆ ಸವಾಲು, ಅದನ್ನ ಕೇಳೋದ್ರ ಜೊತೆಗೆ ಅಲ್ಲಿರುವಂತ ಪದಗಳನ್ನ ನಾವು ಅರ್ಥಿಸ್ತಾ ಹೋಗ್ತಾ ಹೋದಂಗ ನಮ್ಮ ನಾಡಿನ ಸಂಸ್ಕೃತಿಯನ್ನ ಮತ್ತು ಕಲೆಯನ್ನ ಇವತ್ತಿನ ಮಕ್ಕಳಿಗೆ ನಾವು ಅದನ್ನ ಬೆಳೆಸಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಈ ಜಾತ್ರೆ ಸಂದರ್ಭ ಇವೆಲ್ಲ ನಾವು ಗಮನಿಸಬಹುದು ಸರ್. ಯಾಕೆ ಉಳಿಬೇಕು ಜನಪದ? ಜನಪದ ಯಾಕೆ ಉಳಿಬೇಕಂತಂದ್ರೆ ಸರ್, ಜನಪದದಲ್ಲಿ ಒಂದು ಮೌಲ್ಯ ಇದೆ ಸರ್, ಒಂದು ನೈತಿಕತೆ ಇದೆ. ನಮ್ಮ ಜನಪದರು ಪ್ರತಿ ಒಂದು ಜನಪದ ಹೇಳಬೇಕಾದಾಗ ಒಂದು ನೀತಿ, ಒಂದು ಮೌಲ್ಯ, ತಂದೆ ಅಂದ್ರೆ ಯಾರು, ತಾಯಿ ಅಂದ್ರೆ ಏನು, ಅಕ್ಕ ಅಂದ್ರೆ ಏನು, ನಾವು ಹೆಂಗ್ ಬದುಕಬೇಕು ಅನ್ನೋದನ್ನ ಕಲಿಸಿಕೊಡೋದೇ ನಮ್ಗೆ ಜನಪದ. ಹಾಗಾಗಿ ಆ ಜನಪದ ಸಂಸ್ಕೃತಿಯನ್ನು ಉಳಿಸಿದ್ರೆ ಮನುಷ್ಯನಿಗೆ ಅದು ಶ್ರಮ ಸಂಸ್ಕೃತಿಯಲ್ಲಿ ಇರ್ಬೋದು, ಅಥವಾ ನಮ್ಮ ನಾಡಿನ ಸಂಸ್ಕೃತಿ ಇರ್ಬೋದು, ಅಥವಾ ಅವನಿಗೆ ಆಸರ ಬೇಸರ ಆಗಬಹುದು, ಅಂತ ಸಂದರ್ಭದಲ್ಲಿ ಈ ಜನಪದಗಳು ಮನುಷ್ಯನನ್ನ ಬಹಳಷ್ಟು ಎತ್ತರ ಮಟ್ಟಕ್ಕೆ, ಅಂದ್ರೆ ಮನಸ್ಸು ಆರಾಮಾಗಿ ನಿಶ್ಚಲವಾದ ಸ್ಥಿತಿಯೊಳಗೆ ನಾವು ಈ ಪದ್ಯಗಳನ್ನ ಕೇಳೋದ್ರಿಂದ ಒಂದ್ ಕಡೆ ನಮ್ಮ ಸಂಸ್ಕೃತಿಯ ಮೇಲೆ ಗೌರವ ಹೆಚ್ಚಾಗ್ತದೆ, ಮತ್ತೊಂದು ಕಡೆ ಆ ಜನಪದದ ಮೌಲ್ಯಗಳು ಗೊತ್ತಾಗ್ತದೆ, ಮತ್ತೆ ನಮ್ಮ ಜನಜೀವನ ವ್ಯವಸ್ಥೆ ಹೇಗಿರಬೇಕು, ನಾವು ಹೆಂಗ್ ಬದುಕಬೇಕು, ಸಮಾಜದಲ್ಲಿ ನಾವು ಹೇಗಿರ್ಬೇಕು, ಪ್ರತಿಯೊಂದನ್ನ ನಮ್ಗೆ ಜನಪದ ಕಲಿಸಿಕೊಡ್ತದೆ. ಸಿಟ್ಟು, ಸೆಡು, ಅಳು, ನಗು ಎಲ್ಲಾನು ಇರುತ್ತೆ, ಎಲ್ಲವನ್ನೂ ಇರ್ತದೆ ಸರ್ ಅದರಲ್ಲಿ. ನವರಸಗಳು ಕೂಡ ಜನಪದ ಜನಪದದಲ್ಲಿ ಕಾಣಬಹುದು ಸರ್. ಕೆಲವು ಒಗಟು ರೂಪದಲ್ಲಿ ಜನಪದಗಳು ಇದ್ದು ಸರ್, ಮೊದಲು ಒಗಟಿನ ರೂಪದಲ್ಲಿ, ಈಗ ಇಬ್ರು ಕೂತ್ಕೊಂಡು ಒಗಟು ರೂಪದಲ್ಲಿಯೇ ಜನಪದಗಳನ್ನ ಹೇಳುವಂತದ್ದು, ಒಬ್ರು ಪ್ರಶ್ನೆ ಕೇಳಿದ್ರೆ ಇನ್ನೊಬ್ರು ಉತ್ತರದಲ್ಲಿ ಆ ಪದ್ಯಗಳನ್ನ ಹೇಳುವಂತದ್ದು. ಉದಾಹರಣೆ ನಾವು ತೆಗೆದುಕೋಬೇಕಾದ್ರೆ, ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಿನಲ್ಲಿ ಕೇದಿಗೆ, ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಿನಲ್ಲಿ ಕೇದಿಗೆ, ಒಬ್ಬನ ನೂಕಿದ್ದೆ ಒಬ್ಬನ ಹಾಕಿದ್ದೆ ಒಬ್ಬನ ಜೊತೆಯಲ್ಲಿ ತಿರುಗಿ ಬಂದೆ ಮಲ್ಲಿಗೆ, ಮಾತಾಡ್ ಮಾತಾಡ್ ಮಲ್ಲಿಗೆ. ಈ ರೀತಿ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಅದೇ ಶೈಲಿಯೊಳಗೆ ಉತ್ತರವನ್ನು ಕೊಡುವಂಥದ್ದು. ಕದವನ್ನ ನೂಕಿದ್ದೆ ಅಗಳಿಯ ಹಾಕಿದ್ದೆ ದೀಪದ ಜೊತೆಯಲ್ಲಿ ತಿರುಗಿ ಬಂದೆ ಮಲ್ಲಿಗೆ, ಮಾತಾಡ್ ಮಾತಾಡ್ ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಿನಲ್ಲಿ ಕೇದಿ. ಪ್ರಶ್ನೆಗಳನ್ನ ಪದ್ಯದಲ್ಲೇ ಕೇಳೋದು, ಅದಕ್ಕೆ ಉತ್ತರವನ್ನು ಅದೇ ದಾಟಿಯಲ್ಲಿ ಕೊಡುವಂಥದ್ದು ಈ ಒಗಟು ರೂಪದ ಜನಪದಗಳು ಅಂತ ನಾವು ಕರಿತೀವಿ ಸರ್. ಓಕೆ, ಇಂಥವು ಕೂಡ ನಾವು ಗಮನಿಸಬಹುದು ಅಂತ. ಹೌದು, ಅನೇಕ ಇದು ಆ ರೀತಿ. ಹೌದ್ರಿ, ಅಲ್ಲ, ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ ಕಟ್ಟಿದ್ದೆ ಒಬ್ಬನ ಕರ್ಕೊಂಡು ಒಳಗೆ ಹೋದೆ ಇಂಥವೆಲ್ಲ ಒಗಟು ಇದೆ, ಅದರೊಳಗೆ ಒಗಟು ಇದೆ ಸರ್, ಮತ್ತೆ ಜನಪದ ಸಾಹಿತ್ಯ ಕುತೂಹಲ ಇದೆ. ಕೊನೆ ಹಾಡು ಕೊನೆ ಆಗು ತನಕ ನಮ್ಗೆ ಕುತೂಹಲ ಹೆಚ್ಚಾಗ್ತಾನೆ ಹೋಗ್ತದೆ ಸರ್. ಕೊನೆಗೆ ಬಂದಾಗ ಕೇಳುಗನಿಗೆ ಹೋ ಹಿಂಗಲ್ಲ ಅಂತ ಅನಿಸಿದಾಗ ನಗ್ತಾರೆ, ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ ಅಂತ. ನಿಮ್ಗೆ ಇನ್ನು ಜನಪದವನ್ನ ಆಸ್ವಾದಿಸ್ಕೋಬೇಕು, ಅದನ್ನ ಎಂಜಾಯ್ ಮಾಡಬೇಕು, ಇನ್ನೂ ಅದ್ರ ಬಳಿ ಏನಾದರೂ ಒಳಗೆ ಹೋಗ್ಬೇಕು ಅಂತೇಳಿ ಅನ್ಸುತ್ತೆ? ಅನ್ಸುತ್ತೆ ಸರ್, ಹೆಚ್ಚು ಹೆಚ್ಚು. ಅದು ಕೇವಲ ನಮ್ಮ ಉತ್ತರ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯಾದ್ಯಂತ ಯಾವ ಜಿಲ್ಲೆಯಲ್ಲಿ ಯಾವ ಜನಪದಗಳು ಮೂಲ ಅದಾವು ಅವನ್ನೆಲ್ಲ ಒಂಥರ ಕ್ರೋಢೀಕರಣ ಮಾಡಿ ಅದು ಆ ವಿಷಯದ ಮೇಲೆ ಒಂದು PhD ಸಂಶೋಧನೆ ಮಾಡಬೇಕಂತ ಒಂದು ಆಸೆ ಇದೆ ಸರ್. ಹಾಗಾಗಿ ಅವನ್ನ ಅಲ್ಲೆಲ್ಲ ಈಗ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಸರ್. ನೀವು ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಸಂದರ್ಭದೊಳಗೆ ಇವು ಎಲ್ಲ ಹೇಗೆ ನಿಮಗೆ ಸಹಾಯ ಮಾಡ್ತವು, ಸಹಕಾರ ಕೊಡ್ತು, ಇಂಥ ಹಾಡು ಅಥವಾ ತ್ರಿಪದಿಗಳು, ಒಂದು ಉದಾಹರಣೆಗಳು ಇವೆಲ್ಲವೂ ಕೂಡ? ಈಗ ನಾವು ಪ್ರತಿ ವರ್ಷ ನಾವು ಕಲಿಸಬೇಕಾದಾಗ ಪ್ರಥಮ PUC ಇರ್ಬೋದು, ಅದು ದ್ವಿತೀಯ PUC ಇರ್ಬೋದು ಸರ್, ನಮ್ಮ ಕರ್ನಾಟಕ ಪಠ್ಯಪುಸ್ತಕ ರಚನಾ ಸಮಿತಿಯವರು ಏನ್ ಮಾಡಿದಾರಂತಂದ್ರೆ ಪ್ರತಿ ಪಠ್ಯಪುಸ್ತಕದಲ್ಲಿ ನಾವು ಒಂದು ಜನಪದವನ್ನು ನೋಡ್ತೀವಿ. ಆ ಜನಪದ ಸಾಹಿತ್ಯವನ್ನು ಕಲಿಸಬೇಕಾದಾಗ ಈ ಮೂಲ ಜನಪದಗಳು ಅದಕ್ಕೆ ಸಂಬಂಧಪಟ್ಟಂತಹ ಜನಪದಗಳು ಸಹಜವಾಗಿ ಆ ಮಕ್ಕಳಿಗೆ ಅವಕ್ಕೆ ಕೋರಿಲೇಟೆಡ್ ಆಗಿ ಅವಕ್ಕೆ ಸಹ ಸಂಬಂಧವಾಗಿ ಈ ಬೇರೆ ಬೇರೆ ಜನಪದಗಳನ್ನು ಅದಕ್ಕೆ ಮೂಲವಾಗಿ ನಾವು ಕಲಿಸಬಹುದು. ಈಗ ನಾವು ಪ್ರಥಮ ಪಿ ಯು ಸಿ ತೆಗೆದುಕೊಂಡಾಗ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ಒಂದು ಪದ್ಯ ಇದೆ, ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗ ಯಾರು ಬಲ್ಲಾರು ಅಂತ ಒಂದು ಜನಪದ ಇದೆ ಸರ್. ಅದನ್ನು ಕಲಿಸಬೇಕಾದಾಗ ಅಲ್ಲಿ ದಕ್ಷಿಣ ಕರ್ನಾಟಕದ ಮಲೆ ಮಹದೇಶ್ವರ ಬೆಟ್ಟದ ಬಗ್ಗೆ ಬರ್ಕೊಂಡು ಹೋಗ್ತಾರೆ, ಕಾರಯ್ಯ ಬಿಲ್ಲಯ್ಯ ಬೇಡರ ಕನ್ನಯ್ಯ ಅಂತ ಹೇಳಿ ಆ ಶಿಷ್ಯರ ಬಗ್ಗೆ ಹೇಳ್ತಾರೆ ಮಲೆ ಮಹದೇಶ್ವರನ ಶಿಷ್ಯರು. ಅಂಥವು ನಾವೆಲ್ಲ ತಗೊಂಡಾಗ ಅಲ್ಲಿ ದಕ್ಷಿಣ ಕರ್ನಾಟಕದ ಅದನ್ನು ತಗೊಂಡಾಗ ನಾವು ಅದಕ್ಕೆ ಸಹ ಸಂಬಂಧವಾಗಿ ಉತ್ತರ ಕರ್ನಾಟಕದ ಜನಪದಗಳನ್ನ ನಾವು ತಗೊಂತೀವಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ಈ ಕಡೆ ಎಲ್ಲಮ್ಮನ ಪದಗಳು, ಚೌಡಿಕಿ ಪದಗಳು, ಅದಕ್ಕೆ ಕೋರಿಲೇಟೆಡ್ ಆಗಿ ನಾವು ಕಲಿಸೋದ್ರಿಂದ ಮಕ್ಕಳಿಗೆ ಎರಡೂ ಜನಪದ ಸಂಸ್ಕೃತಿ ಅರಿವಾಗ್ತದೆ. ಅಲ್ಲಿ ಹೆಂಗ್ ಬಳಸ್ತಿದ್ರು, ಇಲ್ಲಿ ಜನ ಹೆಂಗ್ ಬಳಸ್ತಿದ್ರು ಅಂತ, ಇಂಥವುಗಳಿಗೆ ಬಹಳಷ್ಟು ಸಹಾಯಕ ಆಗ್ತದೆ ಅಂತ. ಒಳ್ಳೆಯದು ಶರಣಪ್ಪ ಕೂಡ ಚಿಕ್ಕನ್ ಗೌಡರ್, ನೀವು ಈ ಹಾಡನ್ನ ಹಾಡ್ಕೊಂತ ಮತ್ತೆ ಜನಪದ ಸಾಹಿತ್ಯದ ಕೆಲವು ಮಗ್ಗಲುಗಳನ್ನು ಪರಿಚಯ ಮಾಡಿಕೊಟ್ರಿ, ಮತ್ತು ಇದರಲ್ಲಿ ಆಸಕ್ತಿ ಬೆಳೆಸ್ಕೊಂಡಿದ್ದೀರಿ, ನಮಗೂ ಕೂಡ ಆಸಕ್ತಿ ಹುಟ್ಟುವ ಹಾಗೆ ಮಾತಾಡಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇಷ್ಟೊತ್ತು ಶ್ರಮ ಸಂಸ್ಕೃತಿ ಹಾಗೂ ಜನಪದ ಈ ಬಗ್ಗೆ ಶರಣಪ್ಪ ಗೌಡ ಚಿಕ್ಕನಗೌಡರ್ ಅವರೊಂದಿಗೆ ಎಚ್ ಬಿ ರಾಮಡ್ಗೆ ಅವರು ನಡೆಸಿದ ಸಂದರ್ಶನ ಕೇಳಿದ್ರಿ. ಇನ್ನು ಕಲ್ಲೋಳಿಯ ಹನುಮಂತ್ ಗೋವಿಂದಪ್ಪ ಹೂಗಾರ್ ಹಾಗೂ ಮೇಳದವರಿಂದ ಸಂಬಾಳವಾದನ, ಹತ್ತು ಮಾತ್ರ ಜಂಪಾತಾಳ.